ಭಾಷಣದ ಕನ್ನಡ ಅವತರಣಿಕೆಯ ಮರುಪ್ರಸಾರವನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ, ಬೇಸಿಗೆಯಲ್ಲಿ ಮೇವಿನ ಕೊರತೆ ನೀಗಿಸಲು ವಿವಿಧ ಮೇವಿನ ಬೆಳೆಗಳ ಕುರಿತು ಮಾಹಿತಿ ಡಾಕ್ಟರ್ ವಿಜಿ ಪಾವಲತಿ ಅವರಿಂದ. ನಮ್ಮ ರಾಜ್ಯದೊಳಗೆ ಬೀಳ್ತಕ್ಕಂಥ ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ ಒಟ್ಟು 1140 ಮಿಲಿಮೀಟರ್. ಜೂನ್ ಸೆಪ್ಟೆಂಬರ್ ಅಂದರೆ ನೈಋತ್ಯ ಮುಂಗಾರು ಒಂದು ಅವಧಿಯಲ್ಲಿ ಸುಮಾರು 805 ಮಿಲಿಮೀಟರ್, ಅಂದರೆ 71% ಮಳೆ ಆಗ್ತದೆ. ಅಕ್ಟೋಬರ್ ಡಿಸೆಂಬರ್ ಈ ಒಂದು ಅವಧಿಯಲ್ಲಿ ಈಶಾನ್ಯ ಹಿಂಗಾರು ಅಂತ ಹೇಳ್ತಾ ಇರ್ತೀವಿ, ಈ ಅವಧಿಯಲ್ಲಿ ಸುಮಾರು 195 ಮಿಲಿಮೀಟರ್, ಅಂದರೆ 17%. ಹಾಗೂ ಜನವರಿ ಮೇ ಒಂದು ಅವಧಿಯಲ್ಲಿ ಕೇವಲ 139 ಮಿಲಿಮೀಟರ್, ಅಂದರೆ 12% ಮಾತ್ರ ಮಳೆ ಬೀಳುತ್ತೆ. ಜುಲೈ ತಿಂಗಳಲ್ಲಿ ಅತಿ ಹೆಚ್ಚಿನ ಅಂದರೆ 283 ಮಿಲಿಮೀಟರ್ ಹಾಗೂ ಆಗಸ್ಟ್ನಲ್ಲಿ 190 ಮಿಲಿಮೀಟರ್ ಮಳೆ ಬೀಳ್ತಾ ಇರುತ್ತೆ. ಬೇಸಿಗೆ ಕಾಲ ಮಾರ್ಚ್ 1 ಪ್ರಾರಂಭವಾಗಿ ಮೇ ತಿಂಗಳ ಕೊನೆಯವರೆಗೆ ಇರ್ತದೆ. ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶವಿದ್ದು ಭೂಮಿಯಲ್ಲಿನ ತೇವಾಂಶ ಆವಿಯಾಗಿ ಹೋಗಿ ಬೆಳೆಗಳಿಗೆ ನೀರಿನ ಅಂಶ ದೊರಕೋದಿಲ್ಲ. ಏಪ್ರಿಲ್ ಕೊನೆಯ ವಾರ ಹಾಗೂ ಮೇ ತಿಂಗಳಲ್ಲಿ ಪೂರ್ವ ಮಾನ್ಸೂನ್, ಅಂದರೆ ಬೇಸಿಗೆ ಮಳೆ ಬರ್ತದೆ. ಈ ಮಳೆಯು ವ್ಯವಸಾಯಕ್ಕೆ ಅನುಕೂಲಕರವಾಗಿಲ್ಲದಿದ್ದರೂ ಭೂಮಿಯ ಸಿದ್ಧತೆಗೆ ಬಹಳಷ್ಟು ಅನುಕೂಲ ಅಂತ ಹೇಳ್ಬೋದು. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನೀರಿನ ತೊಂದರೆಯನ್ನು ಹೆಚ್ಚಾಗಿ ಅನುಭವಿಸ್ತಕ್ಕಂಥ ಒಂದು ಪ್ರಾಣಿಗಳಂತಂದರೆ ಪಶು ಪಕ್ಷಿಗಳು. ಇವುಗಳು ಕುಡಿಯುವ ನೀರಿನ ತೊಂದರೆ ಅಲ್ಲದೆ ಹಸಿರು ಮೇವಿನ ಅಭಾವದಿಂದಾಗಿ ಅನಾರೋಗ್ಯಕ್ಕೆ ಒಳಗಾಗ್ತವೆ. ಬೇಸಿಗೆಯಲ್ಲಿ ಹಾಲಿನ ಪೂರೈಕೆಯಲ್ಲಿ ಕೊರತೆ ಉಂಟಾಗೋದ್ರಿಂದ ವಿಶೇಷವಾಗಿ ಮಕ್ಕಳು ಹಾಗೂ ವೃದ್ಧರ ಆರೋಗ್ಯದ ಮೇಲೆ ತೀವ್ರವಾದಂಥ ಒಂದು ಪರಿಣಾಮ ಬೀರ್ತಾ ಇರುತ್ತೆ. ಕಳೆದ ಕೆಲವು ವರ್ಷಗಳಲ್ಲಿ ಮೇವಿನ ಅಭಾವ ಚಿತ್ರಣ ಸ್ಪಷ್ಟವಾಗಿದೆ. ದೇಶದಲ್ಲಿ ಸದ್ಯಕ್ಕೆ 63.5% ಹಸಿರು ಮೇವಿನ ಹಾಗೂ 23.5% ಒಣ ಮೇವಿನ ಕೊರತೆ ಇದೆ. ಮೇವಿನ ಕೊರತೆಯ ಪ್ರಮಾಣ ಮುಂಬರ್ತಕ್ಕಂಥ ವರ್ಷಗಳಲ್ಲಿ ಇನ್ನೂ ಹೆಚ್ಚಾಗುವ ಒಂದು ಸಾಧ್ಯತೆ ಇದೆ. ಪಶು ಹಿಂಡಿಗಳ ಉತ್ಪಾದನೆ ಹಾಗೂ ಪೂರೈಕೆಯಲ್ಲಿ ಇದೇ ತೆರನಾದ ಕೊರತೆ ಎದ್ದು ಕಾಣಿಸ್ತದೆ. ಕಳೆದ ವರ್ಷ ಧಾರವಾಡ ಜಿಲ್ಲೆ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಮೇವಿನ ಕೊರತೆ ಅಗಾಧ ಪ್ರಮಾಣದಲ್ಲಿ ಕಂಡುಬಂದಿದೆ. ಒಂದು ಟ್ಯಾಕ್ಟರ್ ಹುಲ್ಲಿಗೆ 15,000 ರೂಪಾಯಿಯಂತೆ ಮಾರಾಟವಾದದ್ದನ್ನು ನಾವು ಅಲ್ಲಲ್ಲಿ ಕೇಳಿದ್ದೇವೆ. ಕಳೆದ ವರ್ಷದ ಅನಾವೃಷ್ಟಿ ಇದಕ್ಕೆ ಮುಖ್ಯ ಕಾರಣ. ಈ ವರ್ಷ ಕೂಡ ಮಳೆಯ ಅಭಾವ ಮುಂದುವರಿಯುವ ಲಕ್ಷಣಗಳಿದ್ದು ಬೇಸಿಗೆಯಲ್ಲಿನ ಮೇವಿನ ಅಭಾವ ತಲೆದೋರುವ ಒಂದು ಸ್ಪಷ್ಟ ಸಾಧ್ಯತೆಗಳಿದ್ದಾವೆ. ರಾಜ್ಯದ ಒಟ್ಟಾರೆ ಮೇವಿನ ಬೇಡಿಕೆ ಹಾಗೂ ಪೂರೈಕೆಯನ್ನು ಗಮನಿಸಿದರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮೇವಿನ ಕೊರತೆ ಎದ್ದು ಕಾಣಿಸ್ತದೆ. ಆಶ್ಚರ್ಯವಾದ ಸಂಗತಿ ಅಂತಂದರೆ ಈ ಕೊರತೆ ಉತ್ತರ ಕರ್ನಾಟಕದ ಮಳೆ ಅಭಾವ ಇರತಕ್ಕಂಥ ಜಿಲ್ಲೆಗಳಿಗೆ ಮಾತ್ರವಲ್ಲದೆ ಮಲೆನಾಡಿನ ಜಿಲ್ಲೆಗಳಲ್ಲೂ ಹಾಗೂ ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ಎದ್ದು ಕಾಣಿಸ್ತದೆ. ಇಂತಹ ಒಂದು ವ್ಯತಿರಿಕ್ತವಾದ ಸಮಯದಲ್ಲಿ ರೈತರಿಗೆ ದನಕರುಗಳನ್ನು ಸಾಕೋದು ಕಷ್ಟಕರವಾಗ್ತದೆ. ಇದೇ ಕಾರಣದಿಂದಾಗಿ ಬಹಳಷ್ಟು ರೈತರಿಗೆ ದನಕರುಗಳನ್ನು ಮಾರೋದು ಅಥವಾ ಕಸಾಯಿಖಾನೆಗೆ ವರ್ಗಾಯಿಸೋದು ಅಲ್ಲಲ್ಲಿ ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಉತ್ತರ ಕರ್ನಾಟಕದ ಕೆಲವು ರೈತರ ಅನುಭವದ ಪ್ರಕಾರ ಕಳೆದ 42 ವರ್ಷಗಳಲ್ಲಿ ಇಂಥ ಒಂದು ದಾರುಣ ಪರಿಸ್ಥಿತಿಯನ್ನು ನೋಡಿಲ್ಲ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ರೈತರು ಚೆನ್ನಾಗಿ ತಯಾರಾದಂಥ ಹೋರಿಗಳನ್ನು ಜೊತೆಗೆ ₹50,000-80,000 ಮಾರಾಟ ಮಾಡಿದರೆ ಕಳೆದ ವರ್ಷ ಮೇವಿನ ಅಭಾವದ ಒಂದು ಅನಿವಾರ್ಯ ಪರಿಸ್ಥಿತಿಗಳಿಗಾಗಿ ₹25,000-30,000 ಹೋರಿಗಳನ್ನು ಮಾರಾಟ ಮಾಡಿದ್ದಾರೆ. ಹೈನುಗಾರಿಕೆಗೆಂದು ₹25,000-30,000 ಕೊಟ್ಟು ಖರೀದಿಸಿದಂಥ ಎಮ್ಮೆಗಳನ್ನು ಸಾಕಲಿಕ್ಕೆ ಮೇವಿಲ್ಲದೆ ಕೇವಲ 8,000-10,000 ಮಾರಾಟ ಮಾಡಿದಂಥ ಉದಾಹರಣೆಗಳನ್ನು ನೋಡಿದ್ದೇವೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೇವಿನ ಒಂದು ಸಮರ್ಪಕ ಪೂರೈಕೆ ಮಾಡೋದು ಮತ್ತು ಪಶುಗಳ ವಧೆಯನ್ನು ತಪ್ಪಿಸುವುದು ಬಹಳ ಮುಖ್ಯ. ಬೇಸಿಗೆಯಲ್ಲಿ ಮೇವಿನ ಒಂದು ಪೂರೈಕೆಯನ್ನು ಸಮರ್ಪಕವಾಗಿ ಮಾಡಬೇಕಾದರೆ ಮುಖ್ಯವಾಗಿ ಬಹುಬೇಗನೆ ಕಟಾವಿಗೆ ಬರುವಂಥ ವಾರ್ಷಿಕ ಮೇವಿನ ಬೆಳೆಗಳನ್ನು ಬೆಳೆಯಬಹುದಾಗಿದೆ. ಅವುಗಳಂತಂದರೆ ಮೇವಿನ ಜೋಳ, ಮೇವಿನ ಮೆಕ್ಕೆಜೋಳ, ಮೇವಿನ ಸಜ್ಜೆ ಹಾಗೂ ಮೇವಿನ ಅಲಸಂದೆ. ಈಗ ಈ ಬೆಳೆಗಳನ್ನು ಬೇಸಿಗೆಯಲ್ಲಿ ಬೇಸಾಯ ಮಾಡಬಹುದು. ಮೇವಿನ ಜೋಳದ ಬಗ್ಗೆ ಹೇಳೋದಾದರೆ ಮೇವಿನ ಜೋಳ ವಾರ್ಷಿಕ ಬೆಳೆ, ಅತಿ ಕಡಿಮೆ ನೀರಿನಿಂದ ಬೆಳೆ ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ ಎಲ್ಲ ಥರದ ಮಣ್ಣಲ್ಲಿ ಬೆಳೆಯನ್ನು ಬೆಳೆಯಬಹುದಾಗಿದೆ. ಮೇವಿನ ಜೋಳದಲ್ಲಿ SSV 74, MSH 3, MP4E1, PUSA4E1 ಹಾಗೂ PUSA4E4 ಅಂತೇಳಿ ತಳಿಗಳಿದ್ದಾವೆ. ಹೆಕ್ಟರ್ಗೆ ಸುಮಾರು 10 ಕಿಲೋಗ್ರಾಂ ಬೀಜ ಬೇಕಾಗ್ತದೆ. ಸಾಲುಗಳ ಮಧ್ಯೆ 30 ಸೆಂಟಿಮೀಟರ್ ಅಂತರ ಕಾಯ್ಕೋಬೇಕು. ಈ ಬೆಳೆಯನ್ನು 55-60 ದಿನಗಳಲ್ಲಿ ಕಟಾವು ಮಾಡಬಹುದಾಗಿದೆ. ಹೆಕ್ಟರ್ಗೆ ಸರಾಸರಿ 40-50 ಟನ್ನಷ್ಟು ಹಸಿರು ಮೇವನ್ನು ಪಡೆಯಬಹುದಾಗಿದೆ. ಈ ಬೆಳೆಯನ್ನು ಖುಷ್ಕಿ ಬೇಸಾಯದಲ್ಲಿ ಬೆಳೆಯಬಹುದಾದರೂ ಬೇಸಿಗೆ ಕಾಲದಲ್ಲಿ ನೀರಾವರಿಯಲ್ಲಿ ಮಾತ್ರ ಬೆಳೆಯಬಹುದು. ನೀರಾವರಿಯಿಂದ ಈ ಬೆಳೆ ಹುಲುಸಾಗಿ ಬೆಳೀತದೆ. ಬೇಸಿಗೆಯಲ್ಲಿ ಕನಿಷ್ಠ ಪಕ್ಷ 15 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕಾಗತ್ತೆ. ಸಾಮಾನ್ಯವಾಗಿ 5-7 ನೀರಾವರಿ ಬೇಕಾಗಬಹುದು. ಈ ಬೆಳೆಗೆ 90 ಕಿಲೋಗ್ರಾಂ ಸಾರಜನಕ, 50 ಕಿಲೋಗ್ರಾಂ ರಂಜಕ ಮತ್ತು 25 ಕಿಲೋಗ್ರಾಂ ಪೊಟ್ಯಾಶ್ ಪ್ರತಿ ಹೆಕ್ಟರ್ಗೆ ಬೇಕಾಗ್ತದೆ. ಬಿತ್ತನೆಯ ಸಮಯದಲ್ಲಿ 60 ಕಿಲೋಗ್ರಾಂ ಸಾರಜನಕ ಕೊಟ್ಟು 30 ದಿನಗಳ ನಂತರ ಉಳಿದ 30 ಕಿಲೋಗ್ರಾಂ ಸಾರಜನಕವನ್ನು ಕೊಡಬೇಕಾಗತ್ತೆ. ಮೇವಿನ ಒಂದು ಮೆಕ್ಕೆಜೋಳ, ಇವುಗಳಲ್ಲಿ ಆಪ್ರಿಕಂಟಾಲ್ ಅಂಥೇಳಿ ಬಹಳ ಒಂದು ಪ್ರಸಿದ್ಧವಾದಂಥ ತಳಿ. ಇವುಗಳಲ್ಲದೆ AAPFM8J1006 ಹಾಗೂ ಪ್ರತಾಪ್ ಮಕ್ಕಾಚಾರಿ 6 ಅಂತೇಳಿ ತಳಿಗಳಿದ್ದಾವೆ. ಒಂದು ಹೆಕ್ಟರ್ಗೆ ಸುಮಾರು 6 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗಬಹುದು. ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಹಾಗೂ ಸಸಿಯಿಂದ ಸಸಿಗೆ 20 ಸೆಂಟಿಮೀಟರ್ ಅಂತರ ಬಿಡಬೇಕು. 50%-ರಷ್ಟು ಹೂ ಆಡುವ ಸಮಯದಿಂದ ಪೂರ್ತಿ ಹೂ ಬಿಡುವವರೆಗೆ ಸಮಯದಲ್ಲಿ ಬೆಳೆಯನ್ನು ಕಟಾವು ಮಾಡಬೇಕು. ಎಕರೆಗೆ 50-60 ಟನ್ನಷ್ಟು ಹಸಿರು ಮೇವನ್ನು ಪಡೆಯಬಹುದಾಗಿದೆ. ಹೆಕ್ಟರ್ಗೆ 60 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ. ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಹಾಗೂ ಸಸಿಯಿಂದ ಸಸಿಗೆ 20 ಸೆಂಟಿಮೀಟರ್ ಅಂತರ ಬಿಡಬೇಕು. 50%-ರಷ್ಟು ಹೂ ಆಡ್ತಕ್ಕಂಥ ಸಮಯದಿಂದ ಪೂರ್ತಿ ಹೂ ಬಿಡುವವರೆಗಿನ ಸಮಯದಲ್ಲಿ ಬೆಳೆಯನ್ನು ಕಟಾವು ಮಾಡಬೇಕು. ಎಕರೆಗೆ 50-60 ಟನ್ನಷ್ಟು ಹಸಿರು ಮೇವನ್ನು ಪಡೆಯಬಹುದಾಗಿದೆ. ಬೇಸಿಗೆಯಲ್ಲಿ ಈ ಬೆಳೆ ಬೆಳೆಯಬೇಕಾದರೆ ಬಿತ್ತನೆಯ ದಿನ ಭೂಮಿಯಲ್ಲಿ ಸಾಕಷ್ಟು ತೇವಾಂಶ ಅವಶ್ಯಕವಾಗಿರಬೇಕು. 10-15 ದಿನಗಳ ಅಂತರದಲ್ಲಿ ನೀರಾವರಿಯನ್ನು ಕೊಡಬಹುದು. ಈ ಬೆಳೆಗೆ 150-50-35 ಈ ಒಂದು ಪ್ರಮಾಣದಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಒದಗಿಸ್ತಕ್ಕಂಥ ರಾಸಾಯನಿಕ ಗೊಬ್ಬರವನ್ನು ಪ್ರತಿ ಹೆಕ್ಟರ್ಗೆ ಕೊಡಬೇಕಾಗತ್ತೆ. ಇನ್ನು ಮೇವಿನ ಸಜ್ಜೆ ಸಹ ಬೆಳಿಬೋದು. ಇವುಗಳಲ್ಲಿ ಮುಖ್ಯವಾಗಿ AVKB19, AFEFB2, CO8, ದೀನಬಂಧು ಅಂದರೆ NDFB2 ಹಾಗೂ ಜೈಂಟ್ ಬಾಜ್ರ ಅಂಥೇಳಿ ತಳಿಗಳಿದ್ದಾವೆ. ತನಗೆ ಸುಮಾರು ಹೆಕ್ಟರ್ಗೆ 15 ಕೆಜಿ ಬೀಜಗಳು ಬೇಕಾಗ್ತವೆ. ಅಂತರ 30 ಸೆಂಟಿಮೀಟರ್ ಸಾಲಿನಿಂದ ಸಾಲಿಗೆ ಬಿಡಬೇಕು. ಬಿತ್ತಿದ 60 ದಿನಗಳೊಳಗೆ ಈ ಬೆಳೆಯನ್ನು ನೀರಾವರಿ ಸಹಾಯದಿಂದ ಸುಲಭವಾಗಿ ಬೆಳಿಬೋದು. ಈ ಬೆಳೆಗೆ 60 ಕೆಜಿ ಸಾರಜನಕ, 40 ಕೆಜಿ ರಂಜಕ, 20 ಕೆಜಿ ಪೊಟ್ಯಾಶ್ ಒದಗಿಸ್ತಕ್ಕಂಥ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಪ್ರತಿ ಹೆಕ್ಟರ್ಗೆ ಕೊಡಬೇಕಾಗತ್ತೆ. ಎಲ್ಲ ಮೇವಿನ ಬೆಳೆಗಳಲ್ಲೇ ಮೇವಿನ ಸಜ್ಜೆಯನ್ನು ಬೇಸಿಗೆಯಲ್ಲಿ ಕಡಿಮೆ ಒಂದು ಆರೈಕೆಯಲ್ಲಿ ಬೆಳಿಬೋದಾಗಿದೆ. ಇನ್ನು ಮೇವಿನ ಅಲಸಂದಿ ಬಗ್ಗೆ ಹೇಳುವುದಾದರೆ, ಮೇವಿನ ಅಲಸಂದಿ ಒಣ ಭೂಮಿಯ ಬೇಸಾಯ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಪ್ರೋಟೀನನ್ನು ಹೊಂದಿದಂಥ ದ್ವಿದಳ ಧಾನ್ಯದ ಒಂದು ಧಾನ್ಯ ಅಥವಾ ಬೆಳೆ. ಬೇಸಿಗೆಯಲ್ಲಿ ನೀರಾವರಿಯ ಸಹಾಯದಿಂದ ಬೆಳಿಬೋದು. ಮೇವಿನ ಅಲಸಂದಿಯಲ್ಲಿ ಮುಖ್ಯವಾಗಿ ಸ್ವಾದ AP6025, CO8 ಹಾಗೂ ಬುಂದೇಲ್ ಲೋಬಿಯಾ 1 ಅಂಥೇಳಿ ತಳಿಗಳಿದ್ದಾವೆ. ಬಿತ್ತನೆಗೆ 40 ಕಿಲೋಗ್ರಾಂ ಬೀಜಗಳು ಬೇಕಾಗ್ತವೆ. ಬಿತ್ತನೆಗೆ 40 ಕಿಲೋಗ್ರಾಂ ಬೀಜಗಳು ಪ್ರತಿ ಹೆಕ್ಟರ್ಗೆ ಬೇಕಾಗ್ತವೆ. ಸಾಲಿಂದ ಸಾಲಿಗೆ 30-45 ಸೆಂಟಿಮೀಟರ್ ಅಂತರ ಬಿಡಬೇಕಾಗತ್ತೆ. ಈ ಬೆಳೆಯಿಂದ ಪ್ರತಿ ಹೆಕ್ಟರ್ಗೆ 40 ಟನ್ನಷ್ಟು ಹಸಿರು ಮೇವಿನ ಇಳುವರಿಯನ್ನು ಪಡಿಬೋದು. ಈ ಬೆಳೆಗೆ 40 ಕೆಜಿ ಸಾರಜನಕ, 15 ಕೆಜಿ ರಂಜಕ, 10 ಕೆಜಿ ಪೊಟ್ಯಾಶ್ ಒದಗಿಸ್ತಕ್ಕಂಥ ರಾಸಾಯನಿಕ ಗೊಬ್ಬರವನ್ನು ಪ್ರತಿ ಹೆಕ್ಟರ್ಗೆ ಕೊಡಬೇಕಾಗತ್ತೆ. ಈ ರೀತಿಯಾಗಿ ಕಡಿಮೆ ನೀರಿನ ಸಹಾಯದಿಂದ ಬೇಸಿಗೆಯಲ್ಲಿ ಮೇವಿನ ಬೆಳೆಗಳನ್ನು ಬೆಳೆದು ಪಶುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಲ್ಲದೆ ಹೈನುಗಾರಿಕೆಯನ್ನು ಸಹ ನಾವು ಲಾಭದಾಯಕವಾಗಿ ಮಾಡಬಹುದು. ಇನ್ನು ಒಣ ಮೇವಿನ ಶೇಖರಣೆ ಬಗ್ಗೆ ಹೇಳುವುದಾದರೆ, ಬೆಳೆಗಳ ಕಟಾವು ಆದ ನಂತರ ಅವುಗಳನ್ನು ಕತ್ತರಿಸಿ ಚೆನ್ನಾಗಿ ಒಣಗಿಸಿ ಬಣವೆ ರೂಪದಲ್ಲಿ ಹಾಕಿ ಅವುಗಳ ಶೇಖರಣೆ ಮಾಡಬಹುದು. ಅಥವಾ ಹಸಿರು ಮೇವನ್ನು 50%-ರಷ್ಟು ಹೂ ಆಡುವ ಹಂತದಲ್ಲಿ ಕಟಾವು ಮಾಡಿ ತೇವಾಂಶವನ್ನು 65-85% ಇದ್ದಾಗ 15-20%ವರೆಗೆ ಇನ್ನು ಒಣ ಮೇವು ಶೇಖರಣೆಯನ್ನು ಮಾಡಬಹುದು. ಬೆಳೆಗಳ ಕಟಾವು ಆದ ನಂತರ ಅವುಗಳನ್ನು ಕತ್ತರಿಸಿ ಚೆನ್ನಾಗಿ ಒಣಗಿಸಿ ಬಣವೆ ರೂಪದಲ್ಲಿ ಹಾಕಿ ಅವುಗಳ ಶೇಖರಣೆಯನ್ನು ಮಾಡಬಹುದು. ಅಥವಾ ಹಸಿರು ಮೇವನ್ನು 50%-ರಷ್ಟು ಹೂ ಆಡುವ ಹಂತದಲ್ಲಿ ಕಟಾವು ಮಾಡಿ ತೇವಾಂಶವನ್ನು 15-20%ವರೆಗೆ ತರುವಂತೆ ಒಣಗಿಸಬೇಕಾಗತ್ತೆ. ಹಸಿರು ಮೇವನ್ನು ಒಣಗಿಸಿ ಸಂಗ್ರಹಣೆ ಮಾಡಿಡಬಹುದು. ಇದಕ್ಕಾಗಿ ಹೆಚ್ಚು ಪ್ರಖರ ಬಿಸಿಲಿರ್ತಕ್ಕಂಥ ಮೋಡರಹಿತ ಮತ್ತು ತೇವಾಂಶ ಕಡಿಮೆ ಇರತಕ್ಕಂಥ ದಿನಗಳನ್ನು ಆರಿಸ್ಕೋಬಹುದು. ಶೇಖರಣೆ ಮಾಡುವ ಸ್ಥಳದಲ್ಲಿ ಹೆಚ್ಚು ತೇವಾಂಶ ಇಲ್ಲದೆ ಮತ್ತು ಗಾಳಿ ಬೆಳಕಿನ ಕೊರತೆ ಇಲ್ಲದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ರಸಮೇವನ್ನು ಸಹ ನಾವು ಶೇಖರಣೆ ಮಾಡಬಹುದು. ಮೇವಿನ ಒಂದು ಗೋವಿನ ಜೋಳ, ಮೇವಿನ ಜೋಳ ಮತ್ತು ಬಹುವಾರ್ಷಿಕ ಮೇವಿನ ಹುಲ್ಲುಗಳನ್ನು ರಸಮೇವಾಗಿ ಸಂಗ್ರಹಿಸಿಡಬಹುದು. 65-75% ತೇವಾಂಶ ಇರತಕ್ಕಂಥ ಹಂತದಲ್ಲಿ 1-2 ಅಂಗುಲ ತುಣುಕುಗಳನ್ನಾಗಿ ಕತ್ತರಿಸಿದ ನಂತರ ಗುಂಡಿಯಲ್ಲಿ ಒತ್ತಿ ತುಂಬಬೇಕು. ನಂತರ ಗಾಳಿ ಆಡದಂತೆ ತುಂಬಿದ ಹುಲ್ಲನ್ನು 2-3 ಸೆಂಟಿಮೀಟರ್ ದಪ್ಪನಾದ ಮಣ್ಣು ಅಥವಾ ಕೊಟ್ಟಿಗೆ ಗೊಬ್ಬರ ಸಮಭಾಗ ಮಿಶ್ರಿತ ಕೆಸರನ್ನು ಚೆನ್ನಾಗಿ ಹರಡಿ ಹವೆ ಆಡದಂತೆ ಮುಚ್ಚಬೇಕು. ಗಾಳಿ ಮತ್ತು ಮಳೆಯ ನೀರು ಗುಂಡಿಯೊಳಗೆ ಹೋಗದಂತೆ ಮೇಲ್ಛಾವಣಿಯ ಒಂದು ವ್ಯವಸ್ಥೆ ಇರಬೇಕು. ಈ ರೀತಿ ತಯಾರಿಸಿದಂಥ ರಸಮೇವು ಹಸಿರು ಮೇವಿಗಿಂತ ಹೆಚ್ಚು ರುಚಿ ಹಾಗೂ ಪೋಷಕ ಭರಿತವಾಗಿರ್ತದೆ. ಹಸಿರು ಮೇವು ದೊರೆಯದ ಒಂದು ಸಂದರ್ಭಗಳಲ್ಲಿ ಯಶಸ್ವಿಯಾಗಿ ಪಶುಗಳಿಗೆ ಹೆಚ್ಚು ಉಪಯುಕ್ತವಾದಂಥ ಈ ಒಂದು ರಸಮೇವನ್ನು ನಾವು ಕೊಡಬಹುದು. 3 ವಾರಗಳಲ್ಲಿ ರಸಮೇವು ತಯಾರಾಗ್ತದೆ. ಈ ರೀತಿಯಾಗಿ ಒಣ ಹಾಗೂ ರಸಮೇವು ಶೇಖರಣೆಯಿಂದ ವಿಶೇಷವಾಗಿ ಬೇಸಿಗೆಯಲ್ಲಿ ಉಂಟಾಗತಕ್ಕಂಥ ಮೇವಿನ ಒಂದು ಅಭಾವವನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು.